ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ ಅದ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದ್ ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ಮ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ, ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಬದನೆ ಜಾತಿ ತರಕಾರಿ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣೆ ಕುರಿತು ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಆಂಜನೇಯ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಆಂಜನೇಯ ರೆಡ್ಡಿ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಈ ಬದನೆ ಜಾತಿಯ ತರಕಾರಿಗಳಲ್ಲಿ ಈ ರೋಗಗಳ ಒಂದು ಹಾವಳಿ ಹೆಚ್ಚು ಬರದನ್ನು ನಾವು ಕಾಣಬಹುದು. ಹೌದು ಹೌದು. ಮುಖ್ಯವಾಗಿ ತರಕಾರಿ ಬೆಳೆಗಳನ್ನು ನಾವು ಸತತವಾಗಿ ಒಂದೇ ಜಮೀನಿನಲ್ಲಿ ಬೆಳೆದಾಗ ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಈ ಕಾಯಿಲೆಗಳನ್ನು ಕಾಣ್ತಾ ಇರ್ತೀವಿ. ತಾವು ಸಾಧಾರಣವಾಗಿ ತಜ್ಞರು, ಈ ಎಲ್ಲ ಒಂದು ತರಕಾರಿ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳ್ತಾ ಇರ್ತೀರಾ. ಹೌದು. ಆದ್ದರಿಂದ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಏನು ಇವತ್ತು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಈ ಒಂದು ಬದನೆ ಜಾತಿಯ ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಅವ್ರಿಗೆ ಈ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ತಾವಿವತ್ತು ಮಾಡಿಕೊಡ್ಬೇಕು. ಖಂಡಿತವಾಗ್ಲೂ. ಈಗ ಮೊದಲಿಗೆ ಈ ಬದನೆ ಜಾತಿ ತರಕಾರಿಗಳು ಅಂದರೆ ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ಬದನೆ ಜಾತಿ ತರಕಾರಿಗಳು ಅಂತಂದರೆ ಮುಖ್ಯವಾಗಿ ಟೊಮ್ಯಾಟೊ, ಆಲೂಗಡ್ಡೆ, ಮೆಣಸು, ದೊಣ್ಣೆ ಮೆಣಸು ಮತ್ತು ಬದನೆಕಾಯಿ. ಇವೆಲ್ಲ ಬದನೆ ಜಾತಿಯ ಒಂದೇ ಕುಟುಂಬಕ್ಕೆ ಸೇರಿರತಕ್ಕಂಥ ಬೆಳೆಗಳು. ಮುಖ್ಯವಾಗಿ ನಾವು ಪ್ರತಿನಿತ್ಯ ಬಳಸುವಂತ ತರಕಾರಿ ಬೆಳೆಗಳು ಇವು ತುಂಬಾ ಮುಖ್ಯವಾಗಿರ್ತಕ್ಕಂಥ ತರಕಾರಿಗಳು. ಹೌದು. ಯಾಕೆ ಅಂತಂದ್ರೆ ಈ ಎಲ್ಲ ತರಕಾರಿಗಳಲ್ಲಿ ಹಲವು ರೀತಿಯ ಪೋಷಕಾಂಶಗಳಿದ್ದಾವೆ, ಜನ ಇವುಗಳನ್ನ ಹೆಚ್ಚಾಗಿ ಬಳಸ್ತಾರೆ. ಇನ್ನು ಹೇಳ್ಬೇಕಂತಂದ್ರೆ ಇವುಗಳ ಪ್ರಾಮುಖ್ಯತೆಯನ್ನು ನೋಡಿ ಸರ್ಕಾರಿ ಸಂಸ್ಥೆಗಳಾಗ್ಬೋದು ಹಾಗೂ ಖಾಸಗಿ ಸಂಸ್ಥೆಗಳಾಗ್ಬೋದು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ವಿವಿಧ ರೀತಿಯ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಹಾಗೂ ಇವು ವಾಣಿಜ್ಯಮಯವಾಗಿ ಕೂಡ ಸಾಕಷ್ಟು ಲಾಭದಾಯಕವಾಗಿರ್ತವೆ ರೈತರಿಗೆಲ್ಲರೂ. ರೈತರು ಹೆಚ್ಚು ಹೆಚ್ಚು ಬೆಳೀತಾ ಇರ್ತಾರೆ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಇಂಟೆನ್ಸಿವ್ ಕಲ್ಟಿವೇಷನ್ ಅಂತ ಹೇಳ್ತೀವಿ, ಒಂದೇ ಭೂ ಪ್ರದೇಶದಲ್ಲಿ ಮೇಲಿಂದ ಮೇಲೆ ಸಾಕಷ್ಟು ತರಕಾರಿಗಳನ್ನ ಬೆಳೀತಾ ಇದ್ದೀವಿ. ಇವತ್ತು ನಾವು ಪ್ರಧಾನಮಂತ್ರಿಯವರ ಯೋಜನೆಯಂತೆ ರೈತರ ಒಂದು ಆದಾಯವನ್ನು ದ್ವಿಗುಣಗೊಳಿಸುವ ಅನ್ನೋ ಯೋಜನೆಯಲ್ಲಿ ರೈತರು ಹೆಚ್ಚೆಚ್ಚು ಇವನ್ನು ತರಕಾರಿಗಳನ್ನ ಒಂದೇ ಭೂ ಪ್ರದೇಶದಲ್ಲಿ ಜಾಸ್ತಿ ಬೆಳೀತಾರೆ. ಹಸಿರು ಮನೆಯಲ್ಲಿ ಕೂಡ ಈ ತರಕಾರಿಗಳನ್ನು ಬೆಳೀತಿರ್ತಾರೆ. ಈ ಮೇಲಿಂದ ಮೇಲೆ ಬೆಳೆಯುವಾಗ ಏನಾಗುತ್ತೆ ಅಂತಂದ್ರೆ ನಾವು ಭೂಮಿಗೆ ಹೆಚ್ಚು ಸಮಯ ಕೊಡೋಂಗಿರಲ್ಲ, ಬೆಳೆಯಿಂದ ಬೆಳೆಗೆ ಮಧ್ಯೆ ಗ್ಯಾಪ್ ಅಂತ ಏನು ಹೇಳ್ತೀವಿ ಅದು ಕೊಡೋಂಗಿರಲ್ಲ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ರೋಗ ಭೂಮಿಯಲ್ಲಿ ಏನಿರ್ತವೆ ಅಥವಾ ಮಣ್ಣಿನಲ್ಲಿ ಏನಿರ್ತವೆ ಅವುಗಳ ಒಂದು ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ, ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅವಾಗ ಸೊ ತೊಂದರೆ ಕೊಡೋದಕ್ಕೆ ಜಾಸ್ತಿ ಮಾಡ್ತದೆ ಅಂತಂದು. ಸೊ ಹಾಗಾಗಿ ಈ ಒಂದು ತರಕಾರಿ ಬೆಳೆಗಳಲ್ಲಿ ರೋಗ ನಿರ್ವಹಣೆ ಸಾಕಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಇರ್ತದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ರಾಸಾಯನಿಕಗಳನ್ನು ಬಳಸಿಬಿಟ್ಟಿದ್ದೀವಿ. ಇವತ್ತು ನಾವು ಯಾವುದೇ ಒಂದು ಸಿಸ್ಟಮ್ ತಗೊಳ್ಳಿ, ಆಹಾರ ಆಗ್ಬೋದು, ನೀರಾಗ್ಬೋದು, ಮಣ್ಣಾಗ್ಬೋದು, ಈವನ್ ನಾವು ಉಸಿರಾಡ್ತಕ್ಕಂಥ ಗಾಳಿಯಲ್ಲಿ ಕೂಡ ಸಾಕಷ್ಟು ಒಂದು ಕೀಟನಾಶಕಗಳು ಅಥವಾ ಕ್ರಿಮಿನಾಶಕಗಳು ಔಷಧಿಗಳು ಅನ್ನ ನಾವು ಕಾಣ್ಬೋದು. ಹಾಗಾಗಿ ಸಾಕಷ್ಟು ರೀತಿಯ ಆರೋಗ್ಯ ತೊಂದರೆಗಳನ್ನು ಕೂಡ ಇವುಗಳಿಂದ ಉಂಟಾಗ್ತವೆ. ಅದರಿಂದಾಗಿ ಇವತ್ತಿನ ದಿವಸ ನಾವು ಏನಾಗ್ತಿದೆ ಅಂತಂದು ರಾಸಾಯನಿಕಗಳನ್ನೇ ಬರೀ ಬಳಸಿ ರೋಗ ನಿರ್ವಹಣೆ ಮಾಡಬಾರ್ದು. ರಾಸಾಯನಿಕ ಏತರ ಒಂದು ವಿಧಾನಗಳನ್ನು ಅನುಸರಿಸಿ ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ರೋಗ ನಿರ್ವಹಣೆ ಮಾಡಬೇಕು ಅನ್ನೋದು ಇವತ್ತಿನ ವಾಸ್ತವ, ಅದು ಅವಶ್ಯಕತೆ ಕೂಡ. ಅಂದ್ರೆ ಈ ಬದನೆ ಜಾತಿ ತರಕಾರಿ ಬೆಳೆಗಳಲ್ಲಿ ಹೆಚ್ಚಿನ ರೋಗಗಳು ಕಂಡುಬರೋದಕ್ಕೆ ಏನು ಕಾರಣ ಇರ್ಬೋದು ಅಂತೀರಿ? ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಕುತೂಹಲ ಆಗಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ, ಬದನೆ ಜಾತಿಯ ತರಕಾರಿಗಳಾಗ್ಬೋದು ಅಥವಾ ಇತರ ತರಕಾರಿಗಳು ಇನ್ನು ಸಾಮಾನ್ಯವಾಗಿ ಆಗ್ಬೋದು, ಇವುಗಳಲ್ಲಿ ಏನಪ್ಪ ಅಂತ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಹೈಬ್ರಿಡ್ಸ್ ಅಂತ ಏನು ಹೇಳ್ತೀವಿ, ಸಂಕರ್ಣ ತಳಿಗಳು ಅಂತ ನಾವು ಬಳಸ್ತಾ ಇದ್ದೀವಿ. ಮೊದಲು ಹಳೆಯದಿತ್ತು, ನಾವು ನಾಟಿ ಅಂತ ಏನು ಹೇಳ್ತಿದ್ವಿ, ಅದರಲ್ಲಿ ರೋಗ ಕಡಿಮೆ ಇರ್ತಿತ್ತು. ಇವತ್ತಿನ ದಿವಸ ನಾವು ವಿವಿಧ ರೀತಿಯ ನಮ್ಮ ಒಂದು ಅವಶ್ಯಕತೆಗಳನ್ನು ಈಡೇರಿಸಲಿಕ್ಕೆ ವಿವಿಧ ರೀತಿಯಾಗಿರ್ತಕ್ಕಂಥ ಸಂಕರ್ಣ ತಳಿಗಳನ್ನು ನಾವು ಮಾರುಕಟ್ಟೆಯಲ್ಲಿ ಕಾಣ್ಬೋದು. ಇವುಗಳಲ್ಲೇ ಇರತಕ್ಕಂಥ ಒಂದು ನಿರೋಧಕತೆ ಶಕ್ತಿ ವೇರಿ ಇರ್ತದೆ, ಅಂತಂದ್ರೆ ಬದಲಾವಣೆ ಇರ್ತದೆ, ಎಲ್ಲದರಲ್ಲೂ ಒಂದೇ ಮಟ್ಟಕ್ಕೆ ಇರಲ್ಲ. ಅದು ಒಂದು. ಎರಡನೇದೇನಪ್ಪ ಅಂತಂದ್ರೆ, ನಿರೋಧಕತೆ ಇಲ್ಲದೆ ಇದ್ದಾಗ ಸಾಕಷ್ಟು ಸಣ್ಣ ಪುಟ್ಟ ಆಗಿರ್ತಕ್ಕಂಥ ಒಂದು ಕೀಟ ಅಥವಾ ರೋಗಗಳು ಕೂಡ ಈ ನಿರೋಧಕತೆ ಇಲ್ಲದೆ ಇರತಕ್ಕಂಥ ತಳಿ ಮೇಲೆ ಉತ್ಪತ್ತಿ ಆಗಿ ಸೊ ರೋಗದ ಹಾವಳಿ ಜಾಸ್ತಿ ಆಗುತ್ತೆ. ಮೊದಲನೇ ಇದು ಕಾರಣ. ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಈಗಾಗಲೇ ಚರ್ಚಿಸಿದಾಗೆ ರೈತರ ಆದಾಯ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇಂಟೆನ್ಸಿವ್ ಕಲ್ಟಿವೇಶನ್ ಅಂತ ಮಾಡ್ತಾರೆ, ತೀವ್ರ ಬೇಸಾಯ ಅಂತ ಮಾಡ್ತಾರೆ. ಅವಾಗ ಏನಾಗುತ್ತಂದ್ರೆ ಅದು ಒತ್ತಡ ಜಾಸ್ತಿ ಆಗುತ್ತೆ ಮಣ್ಣಿನ ಮೇಲೆ. ಆಮೇಲೆ ಮೂರನೇದು ಏನಪ್ಪಾ ಅಂತಂದ್ರೆ, ನಾವು ಮಣ್ಣಿಗೆ ಹಾಕತಕ್ಕಂಥ ಒಂದು ರಾಸಾಯನಿಕಗಳೇನಿದ್ದಾವೆ ಅವುಗಳನ್ನ ಜಾಸ್ತಿ ಆಗದಾಗ ಏನಂತಂದ್ರೆ ಅದರಲ್ಲಿರ್ತಕ್ಕಂಥ ಒಂದು ಬೆನಿಫಿಷಿಯಲ್ ಆರ್ಗಾನಿಸಮ್ಸ್ ಅಥವಾ ಉಪಯೋಗಕಾರಿಕ ಜೀವಿಗಳಂತ ಏನ್ ಹೇಳ್ತೀವಿ ಅವು ಎಲ್ಲನೂ ನಾಶ ಆಗ್ಬಿಡ್ತವೆ. ಹಂಗಿದ್ದಾಗ ಸೊ ಈ ಒಂದು ತರಕಾರಿ ಬೆಳೆಗಳಲ್ಲಿ ರೋಗಗಳು ಜಾಸ್ತಿ ಆಗ್ತವೆ. ಇವುಗಳನ್ನ ಹತೋಟಿ ಮಾಡಲಿಕ್ಕೆ ನಾವು ಮತ್ತೊಮ್ಮೆ ಸಮಗ್ರ ರೀತಿಯ ಒಂದು ನಿರ್ವಹಣಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈ ಬದನೆ ಜಾತಿ ತರಕಾರಿ ಬೆಳೆಗಳಲ್ಲಿ ಕಂಡುಬರುವಂತಹ ಪ್ರಮುಖವಾದ ರೋಗಗಳು ಯಾವ್ಯಾವು ಅಂತೀರಿ? ಟೊಮ್ಯಾಟೊ ಬೆಳೆಯಲ್ಲಿ ಈಗ ನಾವು ಸಾಕಷ್ಟು ತೊಂದರೆ ಪಡ್ತಾ ಇರತಕ್ಕಂಥದ್ದು ನಂಜಾಣು ರೋಗಗಳು, ಅದರಲ್ಲೂ ವಿಶೇಷವಾಗಿ ಟೊಮ್ಯಾಟೊ ಎಲೆ ಮುದುಡು ನಂಜು ರೋಗ ಅಂತ ಹೇಳ್ಬೋದು. ಇದು ಸಾಕಷ್ಟು ವ್ಯಾಪಕವಾಗಿ ಎಲ್ಲಾ ಕಡೆಗೂ ಪ್ರಸರಿಸಿದೆ ಆಲ್ರೆಡಿ. ತಮಗೆಲ್ಲ ಗೊತ್ತಿರಬಹುದು ಅನ್ಸುತ್ತೆ, 1999 ಈ ಒಂದು ಟೊಮ್ಯಾಟೊ ಎಲೆ ಮುದುಡು ನಂಜು ರೋಗದ ಅವಳಿ ತೀವ್ರ ಆಗ್ಬಿಟ್ಟು ಉತ್ಪಾದನೆ ಸಾಕಷ್ಟು ಕುಸಿತ ಕಂಡು ಆ 20 ಹಿಂದೆನೆ ಟೊಮ್ಯಾಟೊ ಬೆಲೆ 15 ಬಾಕ್ಸ್ ಟೊಮ್ಯಾಟೊ ಬೆಲೆ 800 ಅಂತ. ಸೊ ಅಷ್ಟೊಂದು ಒಂದು ಇದು ವಿನಾಶಕಾರಿಯಾಗಿರ್ತಕ್ಕಂಥ ರೋಗ ಅಂತ ಹೇಳ್ಬೋದು. ಅಂದ್ರೆ ಯಾವ ಜೀವಾಣುವಿನಿಂದ ಬರುತ್ತೆ ಅಂತಾರೆ? ಇದು ಮೂಲತಃ ಒಂದು ನಂಜಾಣು ವೈರಸ್. ಇದು ಬಿಳಿ ನೊಣ ಎನ್ನುವ ಒಂದು ಕೀಟ, ಬಿಮಿಸಿಯಟಬ್ಯಾಸ್ ಅಂತ ಹೇಳ್ತೀವಿ, ಬಿಳಿ ನೊಣ ಎನ್ನುವ ಒಂದು ಕೀಟದಿಂದ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ, ಒಂದು ತೋಟದಿಂದ ಮತ್ತೊಂದು ತೋಟಕ್ಕೆ ಸೊ ಹರಡಿಕೊಂಡು ಹೋಗ್ತಾ ಇರ್ತದೆ. ಅಂದ್ರೆ ಮುಖ್ಯವಾಗಿ ಯಾವ ಕಾಲದಲ್ಲಿ ಹೆಚ್ಚಾಗಿ ಬರುತ್ತೆ ಇದು? ಒಳ್ಳೆ ಪ್ರಶ್ನೆ. ಟೊಮ್ಯಾಟೊ ಎಲೆ ಮುದುಡು ನಂಜು ರೋಗ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಈ ಒಂದು ರೋಗದ ತೀವ್ರತೆ ಜಾಸ್ತಿ ಇರ್ತದೆ. ತಾವು ಯಾಕೆ ಅಂತ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಏನಪ್ಪ ಅಂತಂದ್ರೆ, ಬೇಸಿಗೆಯಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ, ಉಷ್ಣಾಂಶ ಜಾಸ್ತಿ ಇದ್ರೆ ಈ ಒಂದು ಬಿಳಿ ನೊಣದ ಸಂತಾನ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ರೋಗ ಒಂದು ಹರಡುವುದು ಜಾಸ್ತಿ ಆಗುತ್ತೆ. ಹಾಗಾಗಿ ರೈತರು ನಾವು ಜನವರಿಯಿಂದ ಪ್ರಾರಂಭಿಸಿ ಜೂನ್ ಅಥವಾ ಜುಲೈ ತನಕ ಈ ಒಂದು ರೋಗದ ಬಗ್ಗೆ ಕಟ್ಟೆಚ್ಚರ ವಹಿಸಬೇಕಂತಾನೆ ನಾನು ಹೇಳಬಯಸ್ತೀನಿ. ಏನು ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ನಾವು ಈಗಾಗಲೇ ಹೇಳ್ದಂಗೆ ರೋಗ ಇನ್ಫೆಕ್ಷನ್ ಅಥವಾ ಸೋಂಕು ಉಂಟಿದ ಆದ್ಮೇಲೆ ಒಂದು 14-15 ಇದು ರೋಗ ಲಕ್ಷಣ ಕಾಣಿಸೋದು. ಅದಕ್ಕೆ ಮುಖ್ಯವಾಗಿ ನಾವು ನರ್ಸರಿಯಿಂದಾನೇ ನಾವು ಎಚ್ಚರಿಕೆ ವಹಿಸಿರ್ಬೇಕು. ಈ ರೋಗದ ಲಕ್ಷಣಗಳು ಅಂತಂದ್ರೆ ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ಎಲ್ಲಿ ರೋಗ ಸೋಂಕು ಉಂಟಾಗುತ್ತದೆ 2 ಎಲೆಗಳ ಒಂದು ಮಾರ್ಜಿನ್ ಮಡಚಿದಂಗೆ ಆಗುತ್ತೆ, ಸೊ ಕರ್ಲಿಂಗ್ ಅಂತ ಹೇಳ್ತೀವಿ ಆಗುತ್ತೆ. ಗಿಡದ ಬೆಳವಣಿಗೆ ಕುಂಠಿತವಾಗಿರ್ತದೆ. ಆಮೇಲೆ ಎಲೆಗಳ ಒಂದು ಮಾರ್ಜಿನ್ ಅಂತ ಹೇಳ್ತೀವಿ, ಅದು ಒಂದು ಗರ್ಗಸ ತರ ಆಗುತ್ತೆ. ಆಮೇಲೆ ರೋಗಗ್ರಸ್ತ ಗಿಡ ಅಂದ್ರೆ ನಾವು ಎಲೆಗಳನ್ನ ನಾವು ಮುಟ್ಟಿದಾಗ ನಾವು ಪಟಪಟ ಅಂತ ಸೌಂಡ್ ಬರ್ತದೆ ಅದು. ಆಮೇಲೆ ರೋಗಗ್ರಸ್ತ ಗಿಡದಲ್ಲಿ ಸೊ ಬೆಳವಣಿಗೆ ಕುಂಠಿತವಾಗಿ ಕಾಯಿ ಸೈಜ್ ಕೂಡ ಸೊ ಕಡಿಮೆ ಆಗುತ್ತೆ. ಸೊ ಹೂ ಕೂಡ ಕಚ್ಚೋಂಗಿರಲ್ಲ, ಅದರಲ್ಲಿ ಬಂಜತನ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಕಾಣಬಹುದು. ಅಂದ್ರೆ ಈ ರೋಗ ವಾಹಕವನ್ನು ನಿಯಂತ್ರಣ ಮಾಡದೆ ಇದಕ್ಕೆ ಈ ಒಂದು ರೋಗದ ನಿರ್ವಹಣೆಗೆ ನಾವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಅಥವಾ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ರೋಗ ವಾಹಕದ ನಿರ್ವಹಣೆ. ನಾವು ರೋಗ ವಾಹಕನ ನಾವು ಹತೋಟಿ ಮಾಡಿದ್ದಾದ್ರೆ ನಾವು 100% ರೋಗನ ನಿರ್ವಹಣೆ ಮಾಡದಂಗೆ. ಅಂದ್ರೆ ಬಿಳಿ ನೊಣ ನಿಯಂತ್ರಣ ಮಾಡಬೇಕು, ಬಿಳಿ ನೊಣ ನಿಯಂತ್ರಣ ಮಾಡಬೇಕಾಗುತ್ತೆ. ಸೊ ಈ ಒಂದು ಬಿಳಿ ನೊಣದ ನಿರ್ವಹಣೆಗೆ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದಾದ್ರೆ, ಸಸಿ ನಾಟುವೆ ಮಾಡುವ ಮುಂಚೆ ನಾವೇನು ಪ್ರೋಟ್ರೇಸ್ ಅಲ್ಲಿ ಸಸಿ ರೆಡಿ ಇರ್ತದೆ ಅದಕ್ಕೆ ಒಂದು ಮೊದಲನೇದಾಗಿ ಒಂದು ಅಂತರ್ವ್ಯಾಪಿ ಕೀಟನಾಶಕನ ಸಿಂಪಡಣೆ ಮಾಡ್ಕೊಳ್ಳಿ. ಸಿಂಪಡಣೆ ಮಾಡಿ ನಾಟಿ ಮಾಡಿದ್ರೆ ಅದು 8-10 ದಿವಸ ನಿಮ್ಗೆ ಮುಖ್ಯ ಒಂದು ತಾಕುವಿನಲ್ಲಿ ನಿಮ್ಗೆ ರಕ್ಷಣೆ ಕೊಡ್ತದೆ. ನಾಟಿ ಮಾಡಿ ತೋಟದ ಸುತ್ತಲೂ ಆದಷ್ಟು ಕೂಡ ಒಂದು ನೈಲಾನ್ ನೆಟ್ ಅನ್ನ ಬೇಕಾದ್ರೆ ಒಂದು 3.5-4.5 ಅಡಿ ಅಥವಾ 5 ಅಡಿ ಅಷ್ಟು ಎತ್ತರಕ್ಕೆ ಒಂದು ನೈಲಾನ್ ನೆಟ್ ಅನ್ನ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ಜೈವಿಕ ಒಂದು ನಾವು ಫೆನ್ಸ್ ಅಂತ ಏನ್ ಹೇಳ್ತೀವಿ, ತಡೆ ಆದ್ರೆ ಸೊ ಎತ್ತರಕ್ಕೆ ಬೆಳೆಯತಕ್ಕಂತ ಜೋಳ, ಮುಸ್ಕಿನ ಜೋಳ ಅಥವಾ ಸಜ್ಜೆ ಇದನ್ನು ಬೇಕಾದ್ರೆ ಬೆಳೆಸ್ಕೊಂಬುದು. ಒತ್ತಿಗಿರ್ಬೇಕು, ಎಲ್ಲಿ ಗ್ಯಾಪ್ ಇರಬಾರ್ದು ಆ ತರ ಇದನ್ನ ನಾವು ಬೆಳೆಸ್ಕೊಂಡು ಮಧ್ಯೆ ಬೆಳೆದ್ರೆ 2-3 ಸಾಲ ಬೆಳೆಸ್ಕೋಬೇಕಾಗುತ್ತೆ. 3 ಸಾಲ ಹಾಕೊಂಡ್ರೆ 3 ಸಾಲ ಒಳ್ಳೆ ಒತ್ತಿಗೆ ಇರ್ತಕ್ಕಂಥ 3 ಸಾಲ ಹಾಕೊಂಡ್ರೆ ಸೊ ಒಂದು ಮಟ್ಟಿಗೆ ಹೊರಗಡೆಯಿಂದ ಬರ್ತಕ್ಕಂಥ ಒಂದು ಕೀಟಗಳನ್ನ ತಡೆಯುತ್ತೆ, ರೋಗ ಒಂದು ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವೇನಪ್ಪ ಮಾಡ್ಬೇಕಂತಂದ್ರೆ ನಾಟಿ ಮಾಡಿದ ದಿವಸದಿಂದನೇ ತೋಟದಲ್ಲಿ ಈ ಹಳದಿ ಅಂಟು ಬಲೆಗಳು ಅಂತ ಬರ್ತದೆ ಅದನ್ನ ಒಂದು ಎಕರೆಗ ಕನಿಷ್ಠ ಒಂದು 10 ಹಾಕಿ ಅವುಗಳನ್ನ ಗಮನಿಸ್ತಾ ಇರಬೇಕಾಗುತ್ತೆ. ಏನಪ್ಪ ಇದ್ರ ವಿಶೇಷತೆ ಅಂತಂದ್ರೆ ಈ ಒಂದು ಬಿಳಿ ನೊಣ ಈ ಹಳದಿ ಬಣ್ಣಕ್ಕೆ ಆಕರ್ಷಿತವಾಗ್ತದೆ. ಎಲ್ಲಿ ಬಿಳಿ ನೊಣ ಇರ್ತದೋ ಅಲ್ಲಿಂದ ಆಚೆಗೆ ನಾವು ನಿರ್ವಹಣಾ ಕ್ರಮಗಳನ್ನ ಪರಿಣಾಮಕಾರಿಯಾಗಿ ನಾವು ಕೈಗೊಳ್ಳಬೇಕಾಗುತ್ತೆ. ಇನ್ನು ಸಿಂಪರಣೆಗೂ ಏನಾದರೂ ಹೋಗ್ಬೋದಾ ನಾವು? ಸಿಂಪರಣೆಗೆ ಈ ಒಂದು ಟೊಮ್ಯಾಟೊ ಬೆಳೆಯಲ್ಲಿ ಬಿಳಿ ನೊಣದ ಹತೋಟಿಗೆ ಇವತ್ತಿನ ದಿವಸದಲ್ಲಿ ಸಿಂಪರಣೆ ಮಾಡದೆ ಯಾವುದೇ ಒಂದು ಬೆಳೆಯನ್ನು ತಗೊಳಕ್ ಆಗೋಂಗಿಲ್ಲ. ಅದರಲ್ಲಿ ಮುಖ್ಯವಾಗಿ ನಾವು ಕಡಿಮೆ ಇದರಲ್ಲಿರ್ತಕ್ಕಂಥ ಅಥವಾ ಜೈವಿಕ ಔಷಧಿಗಳಾಗಿರ್ತಕ್ಕಂಥ ಒಂದು ಬೇವಿನ ಎಣ್ಣೆನ ನಾವು ಮೊದಲನೇದಾಗಿ ಬೇಕಾದ್ರೆ ಸಿಂಪರಣೆ ಮಾಡಲಿಕ್ಕೆ ಬಳಸ್ಬೋದು ಅಥವಾ ಪ್ರತಿ ರಾಸಾಯನಿಕದ ಆದ ನಂತರ ಒಂದು ಬೇವಿನ ಎಣ್ಣೆ ಸಿಂಪರಣೆಯನ್ನು ಮಾಡಿಕೊಂಡ್ರೆ ಕೂಡ ಖರ್ಚು ಕಡಿಮೆ ಆಗುತ್ತೆ ಮತ್ತೆ ಸೊ ಕೀಟನಾಶಕಗಳ ಬಳಕೆಯನ್ನು ನಾವು ಕಡಿಮೆ ಮಾಡ್ಬೋದು. ಈ ಒಂದು ಕೀಟನಾಶಕಗಳು ಬಳಸಲಿಕ್ಕೆ ಮುಖ್ಯವಾಗಿ ನಾವು ಡೈಮೆಥೋಯೇಟ್ ಅಂತ ಹೇಳ್ತೀವಿ, ಒಂದು ರೋಗ ಡೈಮೆಥೋಯೇಟ್ ಮಾರುಕಟ್ಟೆಯಲ್ಲಿ ರೋಗರ್ ಅಂತ ಕೂಡ ಸಿಗುತ್ತೆ. ಅದನ್ನ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿ ಪ್ರತಿ ಲೀಟರ್ ನೀರಿಗೆ ಸೊ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬಹುದು. ರೈತರು ಗಮನಿಸಬೇಕು, ಪ್ರಾರಂಭದಿಂದಲೇ ಅತಿ ಕಾಸ್ಟ್ಲಿ ಆಗಿರ್ತಕ್ಕಂಥ ಅತಿ ಹೆಚ್ಚು ಇರತಕ್ಕಂಥ ಒಂದು ರಾಸಾಯನಿಕಗಳನ್ನು ಬಳಸಬಾರದು. ಸೊ ರೋಗದ ತೀವ್ರತೆ ಅಥವಾ ಕೀಟದ ಹಾವಳಿ ಕಡಿಮೆ ಇದ್ದಾಗ ಕಡಿಮೆ ಖರ್ಚಿನ ಒಂದು ಔಷಧಿಗಳನ್ನ ಬಳಸಿದ್ರೆ ಸೊ ಚೆನ್ನಾಗುತ್ತೆ. ನಾವು ಡೈಮೆಥೋಯೇಟ್ ಬಳಸಬಹುದು, ಇಮ್ಡಾಕ್ಲೋಪ್ರೇಟ್ ಔಷಧಿನ ಬಳಸಬಹುದು. ಇಮ್ಡಾಕ್ಲೋಪ್ರೇಟ್ ಬಳಸಂಗಾದ್ರೆ ಸೊ ಪ್ರತಿ ಲೀಟರ್ ನೀರಿಗೆ 0.3 ಮಿಲಿಲೀಟರ್ ಸಾಕಾಗುತ್ತೆ ಅಥವಾ ಒಂದು ಸ್ವಲ್ಪ 0.4 ಮಿಲಿನ್ ಕೂಡ ಬಳಸಿದ್ರೆ ಸಾಕಾಗುತ್ತೆ. ಅಥವಾ ಥಯಾಮೆಥಾಕ್ಸಮ್ ಅಂತ ಮತ್ತೊಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಔಷಧಿ ಇದೆ, ಅದನ್ನು ಕೂಡ 0.3 ಅಂದ್ರೆ 0.3 ಮಿಲಿಗ್ರಾಮ್ ಅಥವಾ 0.4 ಮಿಲಿಗ್ರಾಮ್ನಷ್ಟು ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಿದ್ರೆ ಸೊ ಇದನ್ನ ಹತೋಟಿ ಮಾಡಬಹುದು. ರೈತರು ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಈ ಒಂದು ರಾಸಾಯನಿಕಗಳನ್ನು ಬಳಸುವಾಗ ಒಂದೇ ರಾಸಾಯನಿಕವನ್ನು ಮೇಲಿಂದ ಮೇಲೆ ಬಳಸಬಾರದು. ನಾವು ರೊಟೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ, ಬದಲಾಯಿಸಬೇಕು ಒಂದು ರಾಸಾಯನಿಕವನ್ನು ಪ್ರತಿ ಒಂದು ಸಿಂಪರಣೆಗೆ ಸೊ ಬದಲಾಯಿಸಿಕೊಂಡು ಹೊಸ ಔಷಧಿನ ಸೊ ಮತ್ತೆ ಬಳಸಬೇಕಾಗುತ್ತೆ. ಮೊದಲೇ ಸರಿ ತಗೊಂಡಿರ್ತಕ್ಕಂಥ ಒಂದು ರಾಸಾಯನಿಕ ಬೇಕಾದ್ರೆ ಒಂದು 2 ಸಿಂಪರಣೆ ಆದ ನಂತರ ಬೇಕಾದ್ರೆ ಸೊ ಬಳಸ್ಕೋಬಹುದು. ಇನ್ಯಾವ ನಂಜು ರೋಗ ಬರುತ್ತೆ ಅಂತೀರಿ? ಇತ್ತೀಚಿನ ದಿವಸಗಳಲ್ಲಿ ಕಂಡು ಬರ್ತಾ ಇರತಕ್ಕಂತಹ ಒಂದು ಮತ್ತೊಂದು ನಂಜು ರೋಗ ಅಂತಂದ್ರೆ ಟಾಸ್ಪೋ ನಂಜು ರೋಗ ಅಥವಾ ಚುಕ್ಕೆ ಬೆಂಕಿ ನಂಜು ರೋಗ ಅಂತ ಕೂಡ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ, ಟೊಮ್ಯಾಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಅಂತ ಹೇಳ್ತೀವಿ, ಚುಕ್ಕೆ ಬೆಂಕಿ ನಂಜು ರೋಗ ಅಂತಂದು. ಇದು ಥ್ರಿಪ್ಸ್ ನುಷಿಯಿಂದ ಹರಡ್ತಕ್ಕಂತ ಒಂದು ರೋಗ. ಇದು ಎಲೆಮುದ್ರಡ ರೋಗಕ್ಕಿಂತ ಒಂದು ಸ್ವಲ್ಪ ಸೀರಿಯಸ್ ಅಂತಾನೆ ಹೆಚ್ಚು ತೀವ್ರವಾಗಿ ಬರ್ತಕ್ಕಂಥ ರೋಗ ಅಂತ ಹೇಳ್ಬೋದು. ಈ ಒಂದು ನಂಜಾಣು ಸೋಂಕು ಉಂಟು ಮಾಡಿದ್ರೆ ಸೋಂಕು ತಗಲಿದ ಒಂದು 10-12 ದಿವಸದಲ್ಲಿ ಗಿಡ ಸಂಪೂರ್ಣವಾಗಿ ಬಾಡೋಗುತ್ತೆ, ವಿಲ್ಟ್ ಆಗುತ್ತೆ. ಸ್ಪಾಟೆಡ್ ವಿಲ್ಟ್ ಅಂತ ಹೇಳ್ತೀವಿ ನಾವು, ವಿಲ್ಟ್ ಆಗುತ್ತೆ. ಸೊ ಏನಪ್ಪ ಅಂತಂದ್ರೆ ಈ ರೋಗದ ಲಕ್ಷಣಗಳು ಸಾಮಾನ್ಯವಾಗಿ ನಾವು ಗಮನಿಸಿದ್ರೆ ಏನಾಗುತ್ತಂದ್ರೆ ಗಿಡದಲ್ಲಿ ಎಲೆಗಳಾಗ್ಬೋದು, ಎಲೆಗಳು ತೊಟ್ಟು ಆಗ್ಬೋದು, ಅಥವಾ ಅದರಲ್ಲೂ ಕೂಡ ಬೆಳೆಯಿರ್ತಕ್ಕಂಥ ಒಂದು ಸುಳಿ ಅಂತ ಏನು ಹೇಳ್ತೀವಿ ಅಲ್ಲಿ ಸಣ್ಣ ಸಣ್ಣ ಕಪ್ಪು ಚುಕ್ಕೆಗಳಾಗ್ತವೆ. ಆ ಒಂದು ನಿಧಾನವಾಗಿ ಗಿಡದ ಬಣ್ಣ ಡಾರ್ಕ್ ಗ್ರೀನ್ ಇಂದ ಲೈಟ್ ಗ್ರೀನ್ ಅಂತ ಹೇಳ್ತೀವಿ. ಅಂದ್ರೆ ಕಡು ಹಸಿರಿನಿಂದ ತಿಳಿ ಹಸಿರು ತಿಳಿ ಹಸಿರಿಗೆ ಬದಲಾವಣೆ ಆಗುತ್ತೆ, ಆಮೇಲೆ ಗಿಡ ಒಣಗಕ್ಕೆ ಶುರು ಆಗುತ್ತೆ. ಇನ್ನು ಅಭಿವೃದ್ಧಿ ಆಗಿರ್ತಕ್ಕಂಥ ಡೆವಲಪ್ ಆಗಿರ್ತಕ್ಕಂಥ ಗಿಡಗಳಲ್ಲಿ ಕಾಯಿಗಳ ಮೇಲೆ ಕೂಡ ಇದರ ಒಂದು ರೋಗದ ಲಕ್ಷಣಗಳನ್ನ ಕಾಣಬಹುದು. ಏನಪ್ಪಾ ಅಂತಂದ್ರೆ ಹಳದಿಯ ಉಂಗರಾಕಾರದ ಒಂದು ಮಚ್ಚೆಗಳನ್ನ ನಾವು ಹಣ್ಣಿನ ಮೇಲೆ ಕೂಡ ಇದನ್ನ ಕಾಣಬಹುದು. ಹಣ್ಣಿನ ಮೇಲೆ ಇದ ಒಂದು ಲಕ್ಷಣ ಕಂಡ ತಕ್ಷಣ ನೀವು ನೇರವಾಗಿ ಒಂದು ಕನ್ಕ್ಲೂಷನ್ ಮಾಡಬಹುದು, ಏನಪ್ಪಾ ಅಂತ ಇದು ಟಾಸ್ಪೋ ವೈರಸ್ ಅಂತ. ರೈತರು ಸಾಕಷ್ಟು ಹೇಳ್ತಾರೆ, ಸರ್ ನಮ್ಮ ಹೊಲದಲ್ಲಿ ಟಾಸ್ಪೋ ಬಂದಿದೆ ಅಂತ. ಸೊ ಇದನ್ನ ನಾವು ಗುರುತಿಸಬಹುದು. ಇದು ರೋಗದ ಹತೋಟಿಗೆ ಸಾಕಷ್ಟು ನಾವು ಸ್ಟ್ರಗಲ್ ಮಾಡಬೇಕಾಗತ್ತೆ. ಸಾಕಷ್ಟು ಒಂದು ಸಂಕ್ರಮಣ ತಳಿಗಳು ಅಂತ ಏನ್ ಹೇಳ್ತೀವಿ ಅಭಿವೃದ್ಧಿ ಮಾಡಿದ್ರೆ ಕೂಡ ಈ ಒಂದು ರೋಗನ ತಡ್ಕೊಳ್ಳಲಿಕ್ಕೆ ಯಾವುದೇ ಒಂದು ತಳಿಗಳು ಇಲ್ಲ. ಅದಕ್ಕೆ ಏನಪ್ಪಾ ಅಂತಂದ್ರೆ ಇದಕ್ಕಿರ್ತಕ್ಕಂಥ ನಮಗೆ ಒಂದೇ ಒಂದು ದಾರಿ ಅಂತಂದ್ರೆ ರೋಗವಾಗಿರ್ತಕ್ಕಂಥ ಥ್ರಿಪ್ಸ್ ಅಂತ ಹೇಳ್ತೀವಿ, ಥ್ರಿಪ್ಸ್ ನುಷಿನ ಹತೋಟಿ ಮಾಡಲೇ ಸೊ ಮುಖ್ಯವಾಗಿರ್ತಕ್ಕಂಥ ಮಾರ್ಗ. ಥ್ರಿಪ್ಸ್ ಕೀಟವನ್ನು ಹತೋಟಿ ಮಾಡೋದೇ ಮುಖ್ಯವಾಗುತ್ತೆ. ಏನಪ್ಪಾ ಅಂತಂದ್ರೆ ನಾವು ಎಲೆ ಮುದುಡು ನಂಜು ರೋಗ ನಿರ್ವಹಣೆ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತೀವಿ, ಆ ಎಲ್ಲಾ ಕ್ರಮಗಳನ್ನು ಇದಕ್ಕೂ ಕೇಳಿಕೊಳ್ಬಹುದು. ಒಂದು ಸಣ್ಣ ಬದಲಾವಣೆ ಏನಪ್ಪಾ ಅಂತಂದ್ರೆ, ತೋಟದಲ್ಲಿ ನಾವು ಹಳದಿ ಅಂಟು ಬಲೆಗಳಿಗೆ ಬದಲಾಗಿ ನೀಲಿ ಅಂಟು ಬಲೆಗಳನ್ನು ನಾವು ಬಳಸಬೇಕಾಗತ್ತೆ ಒಂದು. ಎರಡನೇದು, ನೀವು ರಾಸಾಯನಿಕಗಳಿಗೆ ಬಂದ್ರೆ ಅಸಿಫೇಟ್ ಅಂತ ಹೇಳ್ತೀವಿ, ಅಸಿಫೇಟ್ ಅನ್ನು ಪ್ರತಿ ಲೀಟರ್ ನೀರಿಗೆ 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸೊ ಇದು ಮಾಡ್ಕೊಬಹುದು. ಆಮೇಲೆ ಫೈಪ್ರೋನಿಲ್ ಅಂತ ಮತ್ತೊಂದು ರಾಸಾಯನಿಕ ಇದೆ, ಕೀಟನಾಶಕ, ಅದನ್ನ ಪ್ರತಿ ಲೀಟರ್ ನೀರಿಗೆ 1.5 ml ತರ ಸೊ ಮಿಶ್ರಣ ಮಾಡ್ಕೊಂಡು ಸೊ ಸಿಂಪಡಣೆ ಮಾಡಬಹುದು. ಇವೆರಡೂ ಅಂತರ್ವ್ಯಾಪಿ ಕೀಟನಾಶಕಗಳು, ವಿಶೇಷವಾಗಿ ನಾವು ನುಶಿಯನ್ನ ಒಂದು ಟಾರ್ಗೆಟ್ ಮಾಡಿಕೊಂಡು ಅಭಿವೃದ್ಧಿ ಮಾಡತಕ್ಕಂತ ಇದು. ಸೊ ಇದನ್ನು ಬಳಸಿದ್ರೆ ಈ ಒಂದು ರೋಗನ ಕೂಡ ಒಂದು ಮಟ್ಟಕ್ಕೆ ನಾವು ನಿರ್ವಹಣೆ ಮಾಡಬಹುದು. ಇನ್ನಾವ ರೋಗ ಬರುತ್ತೆ ಅಂತೇಳಿ, ಇನ್ನು ಈ ಒಂದು ಟೊಮ್ಯಾಟೊ ಬೆಳೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ಒಂದು ಈ ಸಂಕರಣ ತಳಿಯಲ್ಲಿ ಕಂಡು ಬರ್ತಕ್ಕಂಥ ದೊಡ್ಡ ಮಗ್ಗಿನ ರೋಗ ಅಂತ ಹೇಳ್ತೀವಿ. ಇದು ಒಂದು ಫೈಟೋಪ್ಲಾಸ್ಮಾ ಅಂತ ಹೇಳ್ತೀವಿ ನಾವು. ಸೊ ಏನಪ್ಪಾ ಅಂತಂದ್ರೆ, ಈ ರೋಗ ಬಂದ್ರೆ ಎಲೆಯಲ್ಲಿ ಅಥವಾ ಗಿಡದಲ್ಲಿ ಬಂಜೆತನ ಕಂಡು ಬರ್ತದೆ ಅಂತಂದು. ಮುಖ್ಯವಾಗಿ ಯಾವ ಬೆಳೆಗಳಲ್ಲಿ ಬರುತ್ತೆ ಇದು? ಈ ಒಂದು ಬೇರೆ ಒಂದು ಹಾಸ್ಟರ್ ಅಂತ ಹೇಳ್ತೀವಿ ನಾವು, ಅದರಲ್ಲೂ ಕೂಡ ಈ ಒಂದು ಇದು ಬಂಜೆ ಬರ್ತದೆ. ಆಮೇಲೆ ತೊಗರಿ ನಾವು ಹೇಳ್ತೀವಿ, ಅದರಲ್ಲೂ ಕೂಡ ಈ ಒಂದು ಆವಳಿ ನಾವು ಕಾಣಬಹುದು. ಟೊಮ್ಯಾಟೋದಲ್ಲಿ ಈ ಒಂದು ದೊಡ್ಡ ಮೊಗ್ಗೆ ರೋಗ ಅಂತ ಏನ್ ಹೇಳ್ತೀವಿ, ಇದು ಫೈಟೋಪ್ಲಾಸ್ಮನ್ ಬರ್ತಕ್ಕಂಥದ್ದು. ಒಂದು ಲೀಪ್ ಆಫರ್ಸ್ ಅಂತ ಹೇಳ್ತೀವಿ, ಎಲೆ ಜಿಗ್ಗಿ ಹುಳ ಅಂತ ಹೇಳ್ತೀವಿ, ಅದರಿಂದ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡುವಂಥದ್ದು. ಇದನ್ನ ನಾವು ತೋಟದಲ್ಲಿ ಗಮನಿಸ್ಬೇಕಂತಂದ್ರೆ, ನೀವು ತೋಟಕ್ಕೆ ಹೋದಾಗ ಹೂ ಬರ್ತಕ್ಕಂತ ಹಂತದಲ್ಲಿ ಎಲ್ಲ ಏನು ಹೂ ಮೊಗ್ಗೆ ಇರ್ತದೆ ಅದು ಹೂ ಆಗೋ ಬದಲಿಗೆ ದಪ್ಪದಾಗಿ ಒಂದು ಚೀಲ ರೀತಿಯಲ್ಲಿ ಆಗ್ಬಿಡ್ತದೆ ಎಲ್ಲಾನು. ಅದು ಹೂ ಆಗೋಂಗಿರ್ಲ, ಕಾಯಿನೂ ಆಗೋಂಗಿರ್ಲ, ಅದು ಬರೀ ಒಂದು ಎರಡು ಹೂ ಆಗಂಗಿರ್ಲ, ರೋಗಗ್ರಸ್ತ ಗಿಡದಲ್ಲಿ ಇರತಕ್ಕಂತ ಎಲ್ಲಾ ಹೂಗಳು ಕೂಡ ಇದೇ ರೀತಿಯಾಗಿ ಕನ್ವರ್ಟ್ ಆಗಿ ನೀವು ಒಂದು ದೂರದಿಂದ ನೋಡಿದ್ರೆ ಅದನ್ನ ಎಲ್ಲ ಒಂದು ಗೊಂಚಲು ದಪ್ಪ ದಪ್ಪ ಮೊಗ್ಗೆನ ಗೊಂಚಲನ್ನು ನಾವು ಕಾಣಬಹುದು. ಅಂದ್ರೆ ಮೊಗ್ಗುಗಳ ರೀತಿ ಇರುತ್ತೆ, ಮೊಗ್ಗುಗಳ ರೀತಿಯಲ್ಲಿರುತ್ತೆ, ದಪ್ಪದಾಗಿರ್ತದೆ. ಅದಕ್ಕೇನೆ ನಾವು ದೊಡ್ಡ ಮೊಗ್ಗೆ ರೋಗ ಅಂತ ಹೇಳ್ತೀವಿ, ಅಥವಾ ಬಿಗ್ ಬರ್ಡ್ ಡಿಸೀಸ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಫೈಟೋಪ್ಲಾಸ್ಮಾದಿಂದ ಬರುತ್ತೆ ಅಂತ ಈಗ ಈ ಒಂದು ಅಂದ್ಕೊಳ್ಳಲಾಗಿದೆ ಅದನ್ನ ಪ್ರೂವ್ನು ಮಾಡಿದಾಗಿದೆ. ಸಂಶೋಧನೆಯಿಂದ ದೃಢಪಟ್ಟಿದೆ. ಅಂದ್ರೆ ಏನ್ ನಿರ್ವಹಣಾ ಕ್ರಮಗಳನ್ನ ಪಾಲಿಸಬೇಕಾಗತ್ತೆ? ಇದು ಕೂಡ ನಮ್ಮ ನಂಜಾಣ ರೋಗ ತರ ಒಂದು ಕೀಟದ ಮುಖಾಂತರ ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಸಾರ ಆಗಂತದ್ದು. ಅದು ಹೇಳಿದ್ರೆ ಈಗಾಗಲೇ ಎಲೆ ಜಿಗಿ ಹುಳ ಅಂತ ಹೇಳ್ತೀವಿ, ಅದು ಒರೋಶಿಯಸ್ ಅರ್ಜೆಂಟೈಟಸ್ ಅಂತ ಒಂದು ಜಿಗಿ ಹುಳ, ವೈಜ್ಞಾನಿಕ ಹೆಸರು. ಒಂದು ಗಿಡದಿಂದ ಮತ್ತೊಂದು ಗಿಡ ಕರಡುತ್ತೆ. ಇದನ್ನ ಹತೋಟಿ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ, ಒಂದು ರೋಗ ಮುಕ್ತವಾಗಿರ್ತಕ್ಕಂತ ಒಂದು ಸಸ್ಯಗಳನ್ನ ನಾವು ನಾಟಿ ಮಾಡಬೇಕು ಮೊದಲನೇದು. ಆಮೇಲೆ ಫೀಲ್ಡ್ ಅಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಮೇಲಿಂದ ಮೇಲೆ ಸಿಂಪಡಣೆ ಮಾಡ್ಕೊಬೇಕಾಗುತ್ತೆ. ನಾವು ಅಂತರ್ವ್ಯಾಪಿ ಕೀಟನಾಶಕಗಳಾಗಿರ್ತಕ್ಕಂತ ಡೈಮೆಥೈಟ್ ಆಗ್ಬೋದು, ಅಥವಾ ಇಮಿಡಾಕ್ಲೋಪೇಟ್ ಆಗ್ಬೋದು, ಅಥವಾ ಅಸಿಪೇಟ್ ಆಗ್ಬೋದು, ಅಥವಾ ಪೈಪ್ರೋನಿಲ್ ಆಗ್ಬೋದು. ಸೊ ಈ ತರತಕ್ಕಂತ ಯಾವುದೇ ಒಂದು ಅಂತರ್ವಾಪಿ ಕೀಟನಾಶಕಗಳನ್ನ ಮೇಲಿಂದ ಮೇಲೆ ಸಿಂಪಡಣೆ ಮಾಡ್ಕೊಂಡಿದ್ರೆ, ಸೊ ಈ ಒಂದು ಜಿಗಿ ಹುಳನ ಹತೋಟಿ ಮಾಡ್ಕೊಂಡ್ರೆ ಈ ಒಂದು ರೋಗ ಕೂಡ ಹತೋಟಿ ಮಾಡಬಹುದು. ಮುಖ್ಯವಾಗಿ ಇನ್ನು ಅಂತಂದ್ರೆ, ಈ ಎಲ್ಲಾ ನಂಜಾಣ ರೋಗಗಳಲ್ಲಿ ಅಥವಾ ಈ ಫೈಟೋಪ್ಲಾಸ್ಮ ರೋಗದಲ್ಲಿ ರೋಗ ಬಂದಿರತಕ್ಕಂತ ಗಿಡವನ್ನ ಪ್ರಾರಂಭಿಕ ಹಂತದಲ್ಲೇ ಗುರುತಿಸಿಬಿಟ್ಟು ಅದನ್ನ ವೈಜ್ಞಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಅದನ್ನ ತೆಗೆದಿದ್ದಾದ್ರೆ ರೋಗದ ತೀವ್ರತೆಯನ್ನ ತುಂಬಾ ತುಂಬಾ ಕಡಿಮೆ ಮಾಡಬಹುದು. ತಾವು ಹೆಂಗೆ ಅಂತ ಕೇಳ್ಬೋದು, ವೈಜ್ಞಾನಿಕ ರೀತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಯಾವುದೇ ರೀತಿ ಅಂದ್ರೆ ಈ ಒಂದು ನಂಜಾಣ ರೋಗದ ಗಿಡಗಳನ್ನು ಕೀಳ್ಬೇಕಾದ್ರೆ ಮೊದಲೇದಾಗಿ ನೀವು ಒಂದು ರಾಸಾಯನಿಕವನ್ನು ಸಿಂಪಡಣೆ ಮಾಡಿ 24 ಗಂಟೆಗಳ ನಂತರ ನೀವು ಆ ಒಂದು ರೋಗಗ್ರಸ್ತ ಗಿಡನ ತೆಗೆದು ನಾಶ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತಪ್ಪ ಅಂತಂದ್ರೆ, ರೈತರು ಸಾಮಾನ್ಯವಾಗಿ ಮಾಡ್ತಾರೆ, ಗಿಡ ಕಿತ್ತಾಕಿ ಔಷಧಿ ಸ್ಪ್ರೇ ಮಾಡಿ ಅಂತ ಹೇಳಿದ್ರೆ ಅಂತೇಳಿ ಫಸ್ಟ್ ಕಿತ್ತುಬಿಟ್ಟು ನೆಕ್ಸ್ಟ್ ಸಿಂಪಡಣೆ ಮಾಡಕ್ ಹೋಗ್ತಾರೆ. ಇದು ತಪ್ಪು. ಯಾಕೆ ಅಂತಂದ್ರೆ, ನೀವು ಔಷಧಿ ಹೊಡೆಯಕ್ಕೆ ಮುಂಚೆನೆ ನೀವು ಗಿಡ ಕೀಳಕ್ ಹೋದ್ರೆ ರೋಗಗ್ರಸ್ತ ಗಿಡದಲ್ಲಿ ಇರ್ತಕ್ಕಂತ ಈ ಒಂದು ಜಿಗಿ ಹುಳ ಆಗ್ಬೋದು, ಅಥವಾ ಬಿಳಿ ನೊಣ ಆಗ್ಬೋದು, ಅಥವಾ ಈ ಒಂದು ಥ್ರಿಪ್ಸ್ ನುಶಿ ಆಗ್ಬೋದು, ಆ ಗಿಡದಿಂದ ಹಾರಿ ಬೇರೆ ಒಂದು ಆರೋಗ್ಯವಾಗಿರ್ತಕ್ಕಂಥ ಗಿಡದಲ್ಲಿ ಹೋದಾಗ ಈ ಗಿಡದಿಂದ ರೋಗಕಾರಕವನ್ನ ಕೊಂಡೊಯ್ದು ಆ ಗಿಡ ಅಲ್ಲಿ ಗಿಡದಲ್ಲಿ ಹಬ್ಬಿಸುತ್ತೆ ಅಥವಾ ಸೋಂಕನ್ನು ಉಂಟು ಮಾಡುತ್ತೆ. ಅದಕ್ಕಾಗಿ ಮೊದಲು ರಾಸಾಯನಿಕವನ್ನು ಸಿಂಪರಣೆ ಮಾಡಿ ಆ ಒಂದು ರೋಗವಾಹಕನ ಅಲ್ಲೇನೆ ಸಾಯಿಸಿ ತದನಂತರ ಇರ್ತಕ್ಕಂಥ ರೋಗದ ಮೂಲ ಅಂತ ಏನ್ ಹೇಳ್ತೀವಿ, ಸೋರ್ಸ್ ಅಂತ ಹೇಳ್ತೀವಿ, ಅದನ್ನ ಕಿತ್ತು ನಾಶ ಮಾಡಿದ ಆದ್ರೆ ನೀವು ರೋಗದವನ್ನ ಸುಸಮಗ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇವತ್ತು ನಾವು ರೈತರಿಂದ ಹೆಚ್ಚು ಕೇಳ್ತಾ ಇರುವಂತಹ ರೋಗ ಅಂದ್ರೆ ಈ ಬೇರುಗಂಟು ಜಂತು ಹುಳು. ವಿಶೇಷವಾಗಿ ಈ ಒಂದು ಬೇರುಗಂಟು ಜಂತು ಹುಳು, ಸೊ ಒಂದು ಇತಿಹಾಸ ನೋಡಿದ್ರೆ ತುಂಬಾ ಹಳೆದಿದೆ, ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಹಸಿರು ಮನೆಗಳಲ್ಲಿ ಇದ್ರ ಕಾಟ ಹೆಚ್ಚು ಅಂತ ಕೇಳ್ತಾ ಇದೀವಿ. ಖಂಡಿತವಾಗ್ಲೂ. ಯಾಕೆ ಅಂತಂದ್ರೆ, ಇದು ನಾವು ಇಂಟೆನ್ಸಿವ್ ಈಗಾಗಲೇ ಹೇಳಿದ್ವಿ, ತೀವ್ರವಾದ ಬೇಸಾಯ, ತೀವ್ರವಾಗಿರ್ತಕ್ಕಂಥ ಬೇಸಾಯ ಅಂತಂದು ನಾವು ಇವತ್ತು ನೋಡಬಹುದು. ಟೊಮ್ಯಾಟೊ ಬೆಳೆ ಚೆನ್ನಾಗಿದೆ, ರೇಟ್ ಚೆನ್ನಾಗಿದೆ ಅಂತಂದ್ರೆ ನಾವು ತೋಟವನ್ನು ಒಂದ್ ದಿವಸ ಕೂಡ ಬಿಡೋಂಗಿಲ್ಲ, ಫ್ರೀ ಆಗಿ ಇಮಿಡಿಯೇಟ್ ಆಗಿ ಬೆಳೆ ಇವತ್ತು ಕಟಾವ್ ಮಾಡಿ ತೆಗೆದ್ರೆ ನಾಳೆನೆ ತಗೊಂಬಂದು ನಾಟಿ ಮಾಡಿರ್ತೀವಿ. ಸೊ ಇಂಥ ಒಂದು ಪದ್ಧತಿಯಲ್ಲಿ ನಾವು ಮಣ್ಣನ್ನ ಯಾವುದೇ ಕಾರಣಕ್ಕೂ ಫ್ರೀ ಆಗಿ ಬಿಟ್ಟರಲ್ಲ, ಅಥವಾ ರೋಗಕಾರಕಕ್ಕೆ ಆಹಾರ ಇಲ್ಲದೆ ನಾವು ಅದಕ್ಕೆ ಸಾಯ್ಲಿಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ, ಹಸುವಿಗೆ ಒಳಪಡಿಸಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಹಲವು ರೀತಿಯ ಸಂಕರ್ಣ ತಳಿಗಳನ್ನು ಹಾಕಿ ಈ ಒಂದು ಇಂಟೆನ್ಸಿವ್ ಕಲ್ಟಿವೇಷನ್ ಮಾಡ್ತಾ ಇರೋದ್ರಿಂದ ಸೊ ನಾವು ಹಸಿರು ಮನೆಯಲ್ಲಿ ನಾವು ಖಾಲಿ ಬಿಡೋಕ್ಕೆ ಬಂಡವಾಳ ಹಾಕಿದ್ವಿ, ಫ್ರೀ ಬಿಡೋಂಗಿಲ್ಲ, ಜಾಸ್ತಿ ಲಾಭ ತಗೋಬೇಕಂತಂದು ವರ್ಷ ಪೂರ್ತಿ ಕೊಡೋದು ಬೆಳೆ ಬೆಳೆಯೋದ್ರಿಂದ ಈ ಒಂದು ರೋಗದ ತೀವ್ರತೆ ಸೊ ಜಾಸ್ತಿ ಆಗ್ತಾ ಇರ್ತದೆ. ಈ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಈ ರೋಗ ನೋಡಿದ ಗಿಡ, ರೋಗಗ್ರಸ್ತ ಗಿಡ ತನ್ನ ಒಂದು ಗಾತ್ರ ಅಥವಾ ಸೈಜ್ ಅಥವಾ ಹೈಟ್ ಅಂತ ಏನ್ ಹೇಳ್ತೀವಿ ಕಡಿಮೆ ಆಗುತ್ತೆ ಒಂಚೂರು ಬೇರೆ ಗಿಡಕ್ಕಿಂತ ಹೋಲಿಸಿದ್ರೆ. ಆಮೇಲೆ ಎಲೆಗಳು ಸ್ವಲ್ಪ ತಿಳಿ ಹಳದಿ ಆಗ್ಬೋದು ಅಥವಾ ತಿಳಿ ಹಸಿರಾಗ್ಬೋದು ಕಾಣ್ತೀವಿ. ಮೂರನೇದಾಗ ಏನಪ್ಪಾ ಅಂತಂದ್ರೆ ಎಲ್ಲಿ ಬೇರು ಗಂಟು ಜಂತುಗಳು ಇರ್ತದೆ ಯಾವುದೇ ಬೆಳೆ ತಗೊಳ್ಳಿದ್ರಲ್ಲಿ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಬಾಡ್ದಂಗಾಗತ್ತೆ, ಸಾಯಂಕಾಲ ಹೊತ್ತು ರಿಕವರ್ ಆದಂಗಾಗತ್ತೆ. ಅಂದ್ರೆ ನೀರು ಕೊಟ್ಟರು ಬಾಡ್ದಂಗೆ ಕಾಣುತ್ತೆ, ನೀರು ಕೊಟ್ಟರು ಕೂಡ ಬಾಡ್ದಂಗಾಗತ್ತೆ, ಸೊ ಸಾಯಂಕಾಲ ರಿಕವರ್ ಆಗುತ್ತೆ. ವಿಶೇಷ ಏನಪ್ಪಾ ಅಂತಂದ್ರೆ ಬೇರು ಗಂಟು ಬೇರಲ್ಲಿ ಗಂಟು ಮಾಡ್ಕೊಂಡಿರ್ತದೆ, ನಾವು ಆಹಾರ ಅಥವಾ ನೀರನ್ನ ತಗೊಂಡ್ತಕ್ಕಂಥ ನಳಿಕೆಗಳೇನಿರ್ತವೆ ಅದಕ್ಕೆ ಅಡ್ಡಿಪಡಿಸ್ತಾ ಇರ್ತದೆ. ಸೊ ಮಧ್ಯಾಹ್ನ ಅಂತ ತಮ್ಗೆಲ್ಲ ಗೊತ್ತಿರ್ಬೇಕು, ಬಿಸಿಲು ಚೆನ್ನಾಗಿರ್ತದೆ, ಟ್ರಾನ್ಸ್ಪಿರೇಷನ್ ಅಂತ ಏನ್ ಹೇಳ್ತೀವಿ ಅದ್ರ ಜಾಸ್ತಿ ಇರ್ತದೆ, ಬಾಷ್ಪೀಭವನ ಅಂತ ಏನ್ ಹೇಳ್ತೀವಿ ಅದ್ರ ಜಾಸ್ತಿ ಇರ್ತದೆ. ಭೂಮಿಯಿಂದ ನಾವು ಅಬ್ಸರ್ವ್ ಮಾಡ್ಕೊಂಡ್ ಅಂದ್ರೆ ಹೀರ್ಕಣಕ್ಕೆ ನೀರು ಸಾಕಷ್ಟು ಬರ್ತಾ ಇರಲ್ಲ, ಹಂಗಾಗಿ ಗಿಡಗಳು ಬಾಡುತ್ತೆ, ಸಾಯಂಕಾಲ ಬಾಷ್ಪೀಭವನ ಕಡಿಮೆ ಇರ್ತದೆ, ಸೊ ಹಂಗಾಗಿ ರಿಕವರ್ ಆಗುತ್ತೆ. ಸೊ ಇವೆಲ್ಲ ರೋಗದ ಲಕ್ಷಣಗಳು. ಈ ತರತಕ್ಕಂಥ ಒಂದು ಗಿಡಗಳನ್ನ ನೀವು ಕಿತ್ತು ನೋಡಿದ್ದೆ ಆದ್ರೆ ನೀವು ಟೊಮ್ಯಾಟೊ ಆಗ್ಬೋದು ಅಥವಾ ಬದನೆ ಆಗ್ಬೋದು, ದೊಣ್ಣೆ ಮೆಣಸಿನಕಾಯಿಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅಂದ್ರೆ ರೋಗದ ಲಕ್ಷಣಗಳು, ಬೇರೆ ಮೇಲೆ ಗಂಟು ಕಾಣ್ಬೋದು. ಆದ್ರೆ ದೊಣ್ಣೆ ಮೆಣಸಿನ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಗಂಟುಗಳು ಯಥೇಚ್ಛವಾಗಿ ಕಾಣೋಂಗಿರಲ್ಲ, ಬೇರಿನ ತುದಿ ಭಾಗದಲ್ಲಿ ಅಲ್ಲೊಂದಲ್ಲೊಂದು ಗಂಟುಗಳು ಕಾಣ್ತವೆ, ಅದೊಂದು ವಿಶೇಷ ಅಂತ ಹೇಳ್ಬೋದು ರೋಗದ ಲಕ್ಷಣಗಳಲ್ಲಿ. ಈ ತರತಕ್ಕಂಥ ಒಂದು ಲಕ್ಷಣಗಳನ್ನು ನಾವು ಇದರಲ್ಲಿ ಕಾಣ್ಬೋದಾಗತ್ತೆ. ಈ ಒಂದು ರೋಗಕಾರಕ ಮುಖ್ಯವಾಗಿ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಜಂತುಗಳು ಮಣ್ಣಲ್ಲಿರ್ತದೆ. 365 ದಿವಸಗಳು ಕೂಡ ಮಣ್ಣಲ್ಲೇ ಬದುಕುಳಿತಕ್ಕಂಥ ಜಂತುಹುಳು ಅಂತ ಹೇಳ್ತೀವಿ, ಜಂತುಹುಳು ಅಂತ ಹೇಳ್ತೀವಿ. ಸೊ ಇದರ ಅಧ್ಯಯನಕ್ಕಾಗಿ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ವಿವಿಧ ಒಂದು ವಿಭಾಗಗಳನ್ನ ಅಧ್ಯಯನ ಮಾಡ್ತಾರೆ. ಸೊ ಆದ್ರೂ ಕೂಡ ಇದು ಒಂದು ಜಂತುಗಳು, ಸೊ ತೀವ್ರವಾಗಿರ್ತಕ್ಕಂಥ ಒಂದು ಇತ್ತೀಚಿನ ದಿವಸಗಳಲ್ಲಿ ಸಮಸ್ಯೆ ಕೊಡ್ತಾ ಇದೆ. ತರಕಾರಿ ಬೆಳೆಗಳಾಗ್ಬೋದು, ಹೂವಿನ ಬೆಳೆಗಳಲ್ಲಿ ಕೂಡ ಇದು ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಿನ ಸಮಸ್ಯೆಯನ್ನು ಕೊಡ್ತಾ ಇದೆ. ಅಂದ್ರೆ ಏನು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ ಅಂತ ಮಣ್ಣಿನಿಂದ ಬರ್ತಕ್ಕಂಥ ಒಂದು ಈ ಒಂದು ಜೀವಿ ಮಣ್ಣಿನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮಗೆ ಇಂಪಾರ್ಟೆಂಟ್. ಮೊದಲನೇದಾಗಿ ಮಾಗುಳ್ಮೆ ಅನ್ನೋದನ್ನ ಫಾಲೋ ಮಾಡಬೇಕಾಗತ್ತೆ, ಬೆಳೆ ಪರಿವರ್ತನೆ ಅನ್ನೋದನ್ನ ಮಾಡಬೇಕಾಗತ್ತೆ. ಬೆಳೆ ಪರಿವರ್ತನೆ ಅದರಲ್ಲೂ ವಿಶೇಷವಾಗಿ ಈ ಚೆಂಡು ಹೂವು ಅಂತ ಏನ್ ಹೇಳ್ತೀವಿ, ಚೆಂಡು ಹೂವನ್ನು ಬಳಸ್ಕೊಂಡು ಇದನ್ನ ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ. ಮೂರನೇದು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ ಏನಂತಂದ್ರೆ ಮಣ್ಣಿನ ಶಾಖೀಕರಣ, ಮಣ್ಣಿನ ಶಾಖೀಕರಣವನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಅದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಈ ಒಂದು ತೊಟ್ಟಿ ಮಾಡಲಿಕ್ಕೆ. ಆಮೇಲೆ ನಾಲ್ಕನೇದೇನಪ್ಪ ಅಂತಂದ್ರೆ ರೋಗರಹಿತವಾಗಿರ್ತಕ್ಕಂಥ ಒಂದು ಸಸಿಗಳನ್ನು ನಾವು ನಾಟಿ ಮಾಡಬೇಕಾಗತ್ತೆ. ಐದನೇದಾಗಿ ನಾವು ಜೈವಿಕ ಹತೋಟಿ ಜೀವಿಗಳಾಗಿರ್ತಕ್ಕಂಥ ಒಂದು ಪೆಸ್ಲೋಮೈಸಸ್ ಲಿಲೇಷಿನಸ್ ಅಂತ ಒಂದು ಜೈವಿಕ ಹತೋಟಿ ಜೀವಿ ಇದೆ, ಅದನ್ನ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಇದು ಮಾಡಿ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಹಸಿರು ಮನೆಗಳಲ್ಲಿ ಈ ರೀತಿಯ ಜೀವಿನ ನಾವು ಹತೋಟಿ ಮಾಡಲಿಕ್ಕೆ ರೈತರು ಸಾಕಷ್ಟು ಕಡೆ ಕೆಲವು ಕಡೆ ಏನ್ ಮಾಡ್ತಾರೆ ಅಂತಂದ್ರೆ ಹಸಿರು ಮನೆಯಲ್ಲಿರ್ತಕ್ಕಂಥ ಒಂದು ಅರ್ಧ ಹಡಿಯಿಂದ ಮುಕ್ಕಾಲು ಅಡಿಯಷ್ಟು ಮಣ್ಣಿನ ಪದರವನ್ನು ಹೊರಗಡೆ ಹಾಕ್ಬಿಟ್ಟು ಪ್ರತಿ 3-4 ವರ್ಷಕ್ಕೊಂದ್ಸರಿ ಹೊಸ ಮಣ್ಣನ್ನ ಸೊ ಹಾಕೊಂತಾರೆ. ಇದು ಎಷ್ಟು ಜನ ರೈತರಿಗೆ ಮಾಡ್ಲಿಕ್ಕೆ ಆಗುತ್ತೋ ಕಾಣೆ, ಮಾಡಕ್ಕ ಆಗವರು ಇದನ್ನ ಮಾಡಬಹುದಾಗತ್ತೆ. ಇಲ್ಲ ಅಂತಂದ್ರೆ ಇನ್ನೊಂದು ಹೊಸ ವಿಧಾನ, ಹಸಿರು ಮನೆಯಲ್ಲಿ ಇದನ್ನ ನಿರ್ವಹಣೆ ಮಾಡ್ಬೇಕೇನಪ್ಪ ಅಂತಂದ್ರೆ ನಮ್ದೆಲ್ಲ ಪಾಲಿ ಬ್ಯಾಗ್ಸ್ ಬರುತ್ತೆ, ಗ್ರೋ ಬ್ಯಾಗ್ಸ್ ಅಂತೆಲ್ಲ ಬರ್ತವೆಲ್ಲನ, ಒಂದು 5-6 kg ಗಾತ್ರದ ಬ್ಯಾಗ್ ನಲ್ಲಿ ನೀವು ಟೊಮ್ಯಾಟೊ ಆಗ್ಬೋದು ಅಥವಾ ಈ ದೊಣ್ಣೆ ಮೆಣಸು ಆಗ್ಬೋದು ಅಥವಾ ಬದನೆ ಆಗ್ಬೋದು, ಅದನ್ನ ಪ್ರತಿ ಬೆಳೆ ಅಥವಾ 2 ಬೆಳೆಗೆ ಅಥವಾ 3 ಬೆಳೆಗೆ ಈ ಒಂದು ಬ್ಯಾಗ್ ಅನ್ನು ಬಳಸ್ಕೊಂಡು ಎಲ್ಲಿ ಅಕಸ್ಮಾತ್ ರೋಗ ಬರ್ತದೋ ಆ ಒಂದು ಚೀಲನ್ ಮಾತ್ರ ತೆಗೆದು ಹೊರಗಡೆ ಹಾಕಿ ಬೇರೆ ಗಿಡ ಬೇಕಾದ್ರೆ ನಾವು ಸೊ ರಿಪ್ಲೇಸ್ಮೆಂಟ್ ಅಂತ ಮಾಡ್ಕೊಬಹುದು, ಮಾಡ್ಕೊಂಡ್ರೆ ಅದು ಉತ್ತಮವಾಗಿರ್ತಕ್ಕಂಥ ವಿಧಾನ ಅಂತ ಮಾಡ್ಕೊಬಹುದು. ಆಮೇಲೆ ಪ್ರತಿ ಗಿಡಕ್ಕೆ ಬೇಕಾದ್ರೆ ನ್ಯೂಟ್ರಿಯೆಂಟ್ಸ್ ಕೊಡ್ಲಿಕ್ಕೆ ಎಲ್ಲಾನು ವೇಸ್ಟ್ ಆಗೋಂಗಿರಲ್ಲ, ಇಂಡಿವಿಜುವಲ್ ಆಗಿ ಗಿಡಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು, ಅಷ್ಟು ಮಾತ್ರ ಕೊಡ್ಬೋದು. ರೋಗ ಬಂದ ಗಿಡ ಅಂತ ಅದು ಹೊರಗಡೆ ಹಾಕಿದ್ರೆ ಬೇರೆ ಗಿಡಕ್ಕೆ ರೋಗ ಹರಡಲ್ಲ, ತುಂಬಾ ಒಂದು ಪರಿಣಾಮಕಾರಿ ಆಗಿರ್ತಕ್ಕಂಥ ವಿಧಾನ. ಇವೆಲ್ಲದ ಜೊತೆಗೆ ಕೊನೆಯದಾಗಿ ಏನಪ್ಪ ಅಂತಂದ್ರೆ ನಾವು ರಾಸಾಯನಿಕನ ಬಳಸಬೇಕಾಗುತ್ತೆ. ರಾಸಾಯನಿಕಗಳಲ್ಲಿ ಸಾಮಾನ್ಯವಾಗಿ ಪ್ರಚಲಿತವಾಗಿರ್ತಕ್ಕಂಥ ನಾವು ಕಾರ್ಬೋಫೆರನ್ ಆಗ್ಬೋದು ಅಥವಾ ಫೋರೇಟ್ ಅಂತ ರಾಸಾಯನಿಕ ಸಿಗುತ್ತೆ. ಸೊ ಇದನ್ನು ಕೂಡ ಬಳಸ್ಕೊಂಡು ಈ ಒಂದು ರೋಗನ ನಾವು ಹತೋಟಿ ಮಾಡಬಹುದು. ಅಂದ್ರೆ ಈ ಬದನೆ ಜಾತಿಯ ತರಕಾರಿ ಬೆಳೆಗಳ ಒಂದು ರೋಗ ನಿರ್ವಹಣೆಯಲ್ಲಿ ಬೆಳೆ ಪರಿವರ್ತನೆ ಎಷ್ಟು ಮಟ್ಟಿಗೆ ಒಂದು ಪ್ರಾಮುಖ್ಯತೆ ವಹಿಸುತ್ತೆ ಅಂತೀರಿ? ಹೌದು, ಒಳ್ಳೆ ಒಂದು ಪ್ರಶ್ನೆ. ರೈತರು ಸಾಮಾನ್ಯವಾಗಿ ಬೆಳೆ ಪರಿವರ್ತನೆ ಅಂದ ತಕ್ಷಣ ಇವತ್ತು ಟೊಮ್ಯಾಟೊ ಬೆಳೀತಿರ್ತಾರೆ, ನಾಳೆ ಆಯ್ತು ಬಿಡಿ ಟೊಮ್ಯಾಟೊ ಬೇಡ ಅಂತೇಳಿ ಬದನೆ ಹಾಕ್ತಾರೆ, ಅಥವಾ ಬದನೆ ಬೇಡ ಬಿಡಿ ಅಂತೇಳಿ ಸೊ ದೊಣ್ಣೆ ಮೆಣಸು ಹಾಕ್ತಾರೆ, ಇಲ್ಲ ಅಂತಂದ್ರೆ ನಾವು ಮೆಣಸು ಹಾಕೋಣ ಬಿಡಿ ಅಥವಾ ಆಲೂಗಡ್ಡೆ ಹಾಕೋಣ ಅಂತಂದು. ಈ ಎಲ್ಲಾ ಬದನೆ ಜಾತಿ ಅನ್ನೋವು ಒಂದೇ ಕುಟುಂಬಕ್ಕೆ ಸೇರೋದ್ರಿಂದ ರೈತರು ದಯವಿಟ್ಟು ಗಮನಿಸಬೇಕು, ಈ ಬೆಳೆಗಳನ್ನ ಯಾವುದೇ ಒಂದು ಬೆಳೆ ಬೆಳೆಯುವಾಗ ಅದೇ ಜಾತಿಗೆ ಸೇರಿರ್ತಕ್ಕಂಥ ಬೆಳೆನ ಬಿಟ್ಟು ಬೇರೆ ಜಾತಿ ಬೆಳೆಗಳಾಗುತ್ತೆ. ಬೀನ್ಸ್ ಆಗ್ಬೋದು ಅಥವಾ ಮೂಲಂಗಿ ಆಗ್ಬೋದು ಅಥವಾ ಎಣ್ಣೆಕಾಳುಗಳಾಗ್ಬೋದು, ಅಲಸಂದಿಗಳಾಗ್ಬೋದು ಅಥವಾ ಸಿರಿಧಾನ್ಯಗಳು ಅಥವಾ ಏಕದಳ ಧಾನ್ಯಗಳಂತ ಹೇಳ್ತೀವಿ, ಜೋಳ ಆಗ್ಬೋದು, ಸೊ ಈ ತರದ ಬೆಳೆಗಳು, ಮುಸ್ಕಿನ ಜೋಳ ಆಗ್ಬೋದು, ಇದನ್ನ ನಾವು ಬಳಸಿದ್ದೆ. ಆದ್ರೆ ಈ ಒಂದು ರೋಗಕಾರಕಕ್ಕೆ ಒಂದು ಕನಿಷ್ಠ ಒಂದು 5-6 ತಿಂಗಳ ಕಾಲ ಯಾವುದೇ ಆಹಾರ ಸಿಗದೆ ಉಪವಾಸ ಇದ್ದಾಗ ಸೊ ಇದರ ಸಂಖ್ಯೆ ತಾನಾಗಿನೇ ಸೊ ಕಡಿಮೆ ಆಗುತ್ತೆ. ಇದು ಬಹಳ ಮುಖ್ಯವಾದ ಮುಖ್ಯವಾಗಿರ್ತಕ್ಕಂಥ ಅಂಶ, ರೈತರು ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬದನೆ ಜಾತಿಯ ತರಕಾರಿ ಬೆಳೆಗಳಲ್ಲಿ ರೋಗ ನಿರ್ವಹಣೆ ಬಗ್ಗೆ ತಮಗೆ ಇನ್ನೂ ಏನಾದರೂ ಸಂಶಯಗಳಿದ್ದರೆ ತಾವು ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ಬಿ ಆಂಜನೇಯ ರೆಡ್ಡಿಯವರಿಂದ ಪಡ್ಕೋಬಹುದು. ಅವರ ದೂರವಾಣಿ ಸಂಖ್ಯೆ ಹೀಗಿದೆ: 7019286815. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7019286815. ತುಂಬ ಸಂತೋಷ ಡಾಕ್ಟರ್ ಆಂಜನೇಯ ರೆಡ್ಡಿ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬದನೆ ಜಾತಿಯ ತರಕಾರಿ ಬೆಳೆಗಳಲ್ಲಿ ಬರುವಂಥ ಮುಖ್ಯವಾದ ರೋಗಗಳು ಮತ್ತು ಅವುಗಳ ಸಮಗ್ರ ನಿರ್ವಹಣೆ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು, ಹಾಗೂ ಎಲ್ಲ ಕೇಳುಗ ರೈತ ಬಾಂಧವರು ಕೂಡ ಧನ್ಯವಾದಗಳು. ಕೇಳುಗರೇ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬದನೆ ಜಾತಿ ತರಕಾರಿ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣೆ ಕುರಿತು ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಆಂಜನೇಯ ರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಏನ್ರಪ್ಪ ನೀವೆಲ್ಲ ಎಬಿಎಆರ್ಕೆ ಕಾರ್ಡ್ ಮಾಡಿಸಿದೀರಾ? ಅದೆಲ್ಲ ನಮ್ಗೆ ಆಗಲ್ಲ ಮೇಡಮ್, ಆಧಾರ್ ಕಾರ್ಡ್ ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಹಚ್ಚಕೊಡಕ್ಕೆ ಆಗ್ಲಿಲ್ಲ. ಯಾಕೆ, ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠ ರೋಗಿಗಳು ಬೆರಳು ಹಚ್ಚಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6:02. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮ